ಕಡಲುಗಳ ನೀಹಾರಿ ಕಾಲ ದೇಶದಲ್ಲಿ ಮೀರಿ ಬಾನಲ್ಲ ಬಲಿಸಾರಿ ಬಳಗವಾರ ಪ್ರೇಮ ಚಂದಿರ ನೀನೆ ದೈವ ಎಂದಿ ತಿನ್ನ ಹೃದಯ ಮಂದಿರ ಹೃದಯ ಮಂದಿರ ಬಾಳಬಾನ ಬೆಳಗವಾರ ಪ್ರೇಮ ಚಂದಿರ ನೀನೆ ದೈವ ಎಂದಿ ತಿನ್ನ ಹೃದಯ ಮಂದಿರ ಹೃದಯ ಮಂದಿರ ಬಾಳಬಾನ ಬೆಳಗವಾರ ಪ್ರೇಮ ಚಂದಿರ ಶಿಲ್ಪಿ ಕೀರ್ತಿ ನಿನ್ನ ಮೂರ್ತಿ ಕವಿಯ ಸ್ಫೂರ್ತಿ ಶಿಲ್ಪಿ ಕೀರ್ತಿ ನಿನ್ನ ಮೂರ್ತಿ ನಲ್ಲೆ ನಿನ್ನ ಕಂಗಳೆರಡು ದೀಪದಾರತಿ ದೀಪದಾರತಿ ಬಾಳಬಾನ ಬೆಳಗಬಾರೆ ಪ್ರೇಮ ರೋಹಿಣಿ ಪ್ರಣಯ ಸುಧಯ ಹದಿಸು ನೀರೆ ಹೃದಯ ಮೋಹಿನಿ ಹೃದಯ ಮೋಹಿನಿ ಬಾಳಬಾನ ಬೆಳಗಬಾರೆ ಪ್ರೇಮ ರೋಹಿಣಿ ಧರೆಗೆ ಇಳಿದಳು ಮಾರಸತಿ ತೆಲುಗೆರತಿ ಧರೆಗೆ ಇಳಿದಳು ನಗೆಯ ಬೀರಿ ಒಲುವ ತೋರಿ ಮನವ ಸೆಳೆದಳು ಮನವ ಸೆಳೆದಳು ಬಾಳಬಾನ ಬೆಳಗಬಾರಿ ಪ್ರೇಮ ರೋಹಿಣಿ ಪ್ರಣಯ ಸುಧಯ ಹರಿಸು ನೀರೆ ಹೃದಯ ಮೋಹಿನಿ ಹೃದಯ ಮೋಹಿನಿ ಬಾಳಬಾನ ಬೆಳಗಬಾರಿ ಪ್ರೇಮ ರೋಹಿಣಿ